ಪೋರ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಳಕಲ್ನ ನಾಟ್ಯರಾಣಿ ಕಲಾಸಂಘದ ಪ್ರಸ್ತುತಿಯಲ್ಲಿ ವಿಶೇಷ ನಾಟಕ ಮಾಯಾ ಮದ ಮರ್ದನ ಅಲ್ಲಮ್ಮ ಪ್ರಭು ಮೂಡಿಬರಲಿದೆ. ಕೇಳಿ ಈ ನಾಟಕದ ಒಂದು ತುಣುಕು. ಪೂಜೆ ಮಾಡುವಾತನು ಮೊದಲು ತಾನು ಪೂಜೆಯಾಗಿ ಅಂದರೆ ಸೊನ್ನೆಯಾಗಿ ನಂತರ ಮಹಾಶೂನ್ಯದಲ್ಲಿ ಶೂನ್ಯವಾಗಿ ಸೇರುವುದೇ ಪೂಜೆ. ಪೂಜೆ ಮಾಡುತ್ತಾ ಪೂಜೆಯಾಗುತ್ತಾ ಪೂಜೆಯಾಗಿ ಪೂರ್ಣವಾಗಬೇಕು. ಪೂರ್ಣಮದ ಪೂರ್ಣಮಿಧಂ ಪೂರ್ಣಾತ್ ಪೂರ್ಣ